ಪುಸ್ತಕ ಮಾರಾಟ ಹೋರಾಟ 1999 ಪುಸ್ತಕದ 13ನೇ ಅಧ್ಯಾಯ ಪುಸ್ತಕೋದ್ಯಮದ ನೆಲಕ್ಕೆ ಮೌಲ್ಯ ಕಚ್ಚಿಸುವ ಹನಿಗಳು. ಒಂದು, ಮನೆಗೊಂದು ಗ್ರಂಥಾಲಯಕ್ಕೆ ಒಂದು ದಿಕ್ಸೂಚಿ ತಿದ್ದುಪಡಿ. ಗ್ರಂಥಾಲಯ ತಜ್ಞ ಕೆ ಎಸ್ ಉಮಾಪತಿಯವರು 24/11/96 ಪ್ರಜಾವಾಣಿಯಲ್ಲಿ ಮನೆಗೊಂದು ಗ್ರಂಥಾಲಯ ಲೇಖನ ಪ್ರಕಟಿಸಿದರು. ಅದಕ್ಕೆ ನಾನು ಬರೆದು ಕಳಿಸಿದ್ದ ಪ್ರತಿಕ್ರಿಯಾತ್ಮಕ ಟಿಪ್ಪಣಿಯನ್ನು ಪ್ರಜಾವಾಣಿ ತನ್ನ 8/12/96 ಸಂಚಿಕೆಯಲ್ಲಿ ಪ್ರಕಟಿಸಿತು. ಅದು ಹೀಗಿದೆ: ಉಮಾಪತಿಯವರು ಕೊಟ್ಟ ಆದರ್ಶ ಸರಿ, ಆದರೆ ಅನುಸರಣೆಗೆ ಪರಿಸರ ಸರಿ ಇಲ್ಲ ಎಂಬುದಕ್ಕೆ ಪುಸ್ತಕ ವ್ಯಾಪಾರಿಯ ಕೆಲವು ಮಾತುಗಳು. ಒಂದು, ಬಹುಸಂಖ್ಯಾತ ಕನ್ನಡ ರತ್ನಕೋಶ ಎಲ್ಲೂ ಸಹಜ ವಿತರಣೆಗೆ ಬಂದೇ ಇಲ್ಲ. ಅದರ ಹೊಣೆ ಹೊತ್ತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆದಿಯಾಗಿ ಎಲ್ಲ ಇಲಾಖೆ, ಅಕಾಡೆಮಿ, ವಿಶ್ವವಿದ್ಯಾನಿಲಯಗಳ ಪ್ರಕಟಣಾಂಗಗಳು ಸದಾ ಮಾಹಿತಿ ಮಸುಕುವುದರಲ್ಲಿ ಮತ್ತು ನೈಜ ವಿತರಣೆಯನ್ನು ಬಿಟ್ಟು ಪುಸ್ತಕಗಳನ್ನು ಮುಗಿಸಿ ಬಿಡುವುದರಲ್ಲಿ ಸ್ಪರ್ಧಿಸುತ್ತಿರುತ್ತವೆ. ಯಾವುದೋ ಕೆಟ್ಟ ಗಳಿಗೆಯಲ್ಲಿ ಸರ್ಕಾರ ಕನ್ನಡ ಪ್ರಕಾಶನ ರಂಗಕ್ಕೆ ಆಧಾರವಾಗಿ ನಿಲ್ಲುವ ನಿರ್ಧಾರ ತಳೆಯಿತು. ಮುಂದೆ ಆ ಅಧಿಕಾರಕ್ಕೆ ಬಂದೆಲ್ಲರೂ ಅಪ್ರಿಯತೆಯ ಭಯದಲ್ಲಿ ಎಂದೂ ಹಿಂದೆ ನೋಡದೆ ಆ ತಪ್ಪಿಗೆ ಬಲ ಕೊಡುತ್ತಾ ಬಂದಿದ್ದಾರೆ. ಅದೇ ನಿಟ್ಟಿನಲ್ಲಿ ಹೊಸ ಇಲಾಖೆ ಯೋಜನೆಗಳನ್ನು ಹುಟ್ಟಿಸುತ್ತಲೇ ಇದ್ದಾರೆ. ಇಂದು ಅತಿ ಮುದ್ದಿನಿಂದ ಮಗು ಕೆಟ್ಟಿತೆ ಎಂಬಂತೆ ಆಗಿದೆ ಕನ್ನಡ ಪುಸ್ತಕೋದ್ಯಮದ ಸ್ಥಿತಿ. ಪ್ರಕಟಣೆಗಳಲ್ಲಿ ಸತ್ವವಿಲ್ಲ, ಮಾಡಿದ್ದನ್ನು ಜನರಿಗೆ ಮುಟ್ಟಿಸುವಲ್ಲಿ ಆಸಕ್ತಿ ಇಲ್ಲ, ಅಪಕ್ವ ಬರವಣಿಗೆ, ಕುಲಗೆಟ್ಟ ಮುದ್ರಣ, ತಲೆ ಒಡೆಯುವ ಬೆಲೆ, ಅಲ್ಪಸಂಖ್ಯಾತರಾದ ಕೊಂಡೋದುಗರನ್ನು ಕೀಳ್ಗಳೆಯುವ ಧೋರಣೆ ಇಂದು ರೂಢಿಸಿದೆ. ಎರಡು, ಜ್ಞಾನಗಂಗೋತ್ರಿ ಅಥವಾ ಕಿರಿಯರ ವಿಶ್ವಕೋಶದ ಪ್ರತಿಗಳೆಲ್ಲ ಮುಗಿದು ಎಷ್ಟೋ ವರ್ಷಗಳಾದವು. ಕನ್ನಡ ವಿಶ್ವವಿದ್ಯಾನಿಲಯ ತಂದ ಕಿರಿಯರ ಕರ್ನಾಟಕವು ಇಂದು ಅಲಭ್ಯ. ಸುಮಾರು 27 ವರ್ಷಗಳ ಹಿಂದೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ದೊಡ್ಡವರ ಕನ್ನಡ ವಿಶ್ವಕೋಶ ಯೋಜನೆಯ ಅಂಕುರಾರ್ಪಣೆಯಾಯಿತು. ಮೊದಲು ಚೆನ್ನಾಗಿಯೇ ಬೆಳೆಯಿತು. ಸಹಜವಾಗಿ ಸರ್ಕಾರದಿಂದ 14 ಸಂಪುಟಗಳ ಮೂಲ ಯೋಜನೆಯ ಬೆನ್ನಿಗೆ 30 ಸಂಪುಟಗಳ ವಿಷಯ ವಿಶ್ವಕೋಶಕ್ಕೂ ಹಣಕಾಸಿನ ವ್ಯವಸ್ಥೆಗಳೇನೂ ಆದವು. ಆದರೆ ಆರಂಭಿಕರ ಅಂದರೆ ದೇ ಜವರಗೌಡರ ಸಂಕಲ್ಪ ಶುದ್ಧಿಗೆ ಉತ್ತರಾಧಿಕಾರಿಗಳ ಅಂದರೆ ಹಾಮನಾಯಕರ ನಿರ್ಲಕ್ಷ್ಯ ಕವಿದಿದೆ. ಇಲಾಖೆ ಸಾಮಾನ್ಯ ವಿಶ್ವಕೋಶದಲ್ಲಿ 12ನೇ ಸಂಪುಟದಿಂದ ಆಚೆಗೆ ಅಂದರೆ ಕಳೆದ 8 ವರ್ಷಗಳಿಂದ ಕುಸುಮಿಸುವುದನ್ನೇ ಮರೆತಂತಿದೆ. ಆ ಕಾಲದಲ್ಲೇ ವಿಷಯ ವಿಶ್ವಕೋಶದ ಶಾಖೆಯಲ್ಲೂ ಬಂದಿದ್ದ ಏಕೈಕ ಸಂಪುಟ ಕರ್ನಾಟಕ ಇಂದು ಅಲಭ್ಯ. ಆ ಶಾಖೆಯಂತೂ ನ್ಯೂನ ಪೋಷಣೆಯಲ್ಲಿ ಬಳಲಿ ಇನ್ನೇನು ಸಾಯುವುದರಲ್ಲಿತ್ತು. ಹಾಗಾಗಿ ಈಚೆಗೆ ಅದನ್ನು ಕನ್ನಡ ವಿಶ್ವವಿದ್ಯಾನಿಲಯಕ್ಕೆ ಕಸಿ ಮಾಡಿದ ಸುದ್ದಿಗಳಿವೆ. ವಿಶ್ವಕೋಶದ ವ್ಯವಸ್ಥಾಪಕರಿಗೆ ದೋಹದ ಮಾಡುವವರು ಬೇಕಾಗಿದ್ದಾರೆ. ಅನಂತರ ಬರೆದದ್ದು, ವಿಶ್ವಕೋಶದ ಇಲಾಖೆಯಲ್ಲಿ ವಿಜ್ಞಾನ ಸಂಪಾದಕರಾಗಿದ್ದು ಆಡಳಿತ ವ್ಯವಸ್ಥೆ ಸದಾ ಕಾಲು ಜಗ್ಗುತ್ತಿದ್ದರೂ 14 ಸಂಪುಟಗಳವರೆಗೂ ಅಂದರೆ ಯೋಜನೆ ಪೂರ್ಣಗೊಳ್ಳುವವರೆಗೂ ಸಂಪಾದಕೀಯ ಕೆಲಸ ಮಾಡಿ ನಿವೃತ್ತರಾದ ನನ್ನ ತಂದೆ ಜಿ ಟಿ ನಾರಾಯಣರಾವ್ ಅನಂತರ ವಿಶೇಷ ಬೇಡಿಕೆಯ ಮೇರೆಗೆ ಅವು ಮುದ್ರಣವನ್ನೂ ಕಾಣುವವರೆಗೆ ದುಡಿದ ವಿಚಿತ್ರ ಅವರ ಆತ್ಮಕಥೆ ಎಲ್ಲಿ ಬರುತ್ತದೆ? ಮೂರು, ಮಾರುಕಟ್ಟೆಯಲ್ಲಿ ಕನ್ನಡ ಇಂಗ್ಲಿಷ್ ಶಬ್ದಕೋಶಗಳು ಬೇಕಾದಷ್ಟು ದೊರೆಯುತ್ತವೆ ಎಂದು ಉಮಾಪತಿಯವರು ಹೇಳಿದರು. ಇದು ತಪ್ಪು ಹೇಳಿಕೆ. ಕಿಟ್ಟಲ್ ಮತ್ತದರ ಸಮಕಾಲೀನ ಅಂದರೆ ಶತಮಾನದ ಹಿಂದಿನವು ನಿಘಂಟುಗಳ ಛಾಯಾ ಆವೃತ್ತಿಗಳನ್ನು ಬಿಟ್ಟರೆ ಸಿಗುವ ಏಕೈಕ ಕನ್ನಡ ಇಂಗ್ಲಿಷ್ ಕೋಶ IBH-ನದ್ದು. ಮರಿಯಪ್ಪ ಭಟ್ರು ಪರಿಷ್ಕರಿಸಿ ಕೊಟ್ಟ 4 ಸಂಪುಟಗಳ ಕಿಟ್ಟಲ್ ಕೋಶ ಇಂದು ಅಲಭ್ಯ. ಭಾಷಾ ರಾಜಕೀಯದ ಗೊಂದಲದಲ್ಲಿ ಮದ್ರಾಸ್ ವಿಶ್ವವಿದ್ಯಾನಿಲಯಕ್ಕೆ ಅದನ್ನು ಮರುಮುದ್ರಿಸುವ ಆಸಕ್ತಿ ಇಲ್ಲ. ಅಲ್ಲಿನದು ಎಷ್ಟಿದ್ದರೂ ಕೂಡಿಕೆಯ ಸಂಬಂಧ ಎಂದು ಕರ್ನಾಟಕಕ್ಕೆ ಬಂದರೆ ಇಲ್ಲಿ ಅದರ ಗುಣವರಿತು ವರಿಸುವ ಗಂಡುಗಳೇ ಇಲ್ಲ. ಇಂಗ್ಲಿಷ್ ಕನ್ನಡ ನಿಘಂಟು ಎಂದರೆ DKB ಎನ್ನುವಂತಿದೆ ಮಾರುಕಟ್ಟೆ. ಇದಕ್ಕಿಂತ ಎಷ್ಟೋ ಮೇಲ್ಮಟ್ಟದ ನಿಘಂಟೊಂದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇತ್ತು ಎನ್ನುವುದೇ ಬಹುದೊಡ್ಡ ವಿದ್ಯಾವರ್ಗಕ್ಕೆ ಇನ್ನೂ ತಿಳಿದಿಲ್ಲ. ಅದು ಇದ್ದಾಗಲೂ ಪ್ರಸಾರಾಂಗ ಮರುಮುದ್ರಣ ಮತ್ತು ವಿತರಣೆಯಲ್ಲಿ ಸದಾ ತೂಕಡಿಸುತ್ತಿತ್ತು. ಅದನ್ನು ಹಲವು ಸಂಪುಟಗಳಿಗೆ ವಿಸ್ತರಿಸಿ ಪರಿಷ್ಕರಿಸಿ ಪ್ರಕಟಿಸುವ ಯೋಜನೆಯಲ್ಲಿ ಮೊದಲ ಸಂಪುಟ ಅಂದರೆ A-D ಅರ್ಥಾತ್ ಅಡ್ಮಿಷನ್ನಿಂದ ಡಿಲೇಯವರೆಗೆ ಹೊರ ಹಾಕಿದ ಮೇಲಂತೂ ಏಕ ಸಂಪುಟ ಕೊಡುವುದನ್ನು ಪೂರ್ತಿ ಕೈಬಿಟ್ಟಂತಿದೆ. ಹಾಗೆ ಅಂತ ಪರಿಷ್ಕೃತ ಆವೃತ್ತಿಯನ್ನು ಪೂರ್ಣಗೊಳಿಸಲು ಅವಸರಿಸುವುದು ಇದರ ಜಾಯಮಾನದಲ್ಲೇ ಇಲ್ಲ. 7 ವರ್ಷಗಳ ಅನಂತರ ಈಚೆಗಷ್ಟೇ 2ನೇ ಸಂಪುಟ ಅಂದರೆ E-L ಅರ್ಥಾತ್ ಈಗರ್ನೆಸ್ನಿಂದ ಲೆಥರ್ಜಿವರೆಗೆ ಹೊರಹಾಕಿದೆ. ಸರಣಿ ಪೂರ್ಣಗೊಳಿಸುವ ಸಂಕಲ್ಪ ಶಕ್ತಿ ಯಾರಿಗೂ ಇದ್ದಂತಿಲ್ಲ. ಎಂ ಅಂದರೆ ಮೋರ್ ಕೇಳಿದವರಿಗೆ ಗೊರಕೆ ಶಬ್ದ ಕೇಳಿಸುತ್ತಿದೆ. ಇಲ್ಲೇ ಕನ್ನಡ ಕನ್ನಡ ಹಲವು ಸಂಪುಟಗಳ ಬೃಹತ್ ಕೋಶದ ಬಗ್ಗೆ ಒಂದು ಮಾತು ಸೇರಿಸಬೇಕು. ಕಸಾಪದ ಈ ಯೋಜನೆ ತೀರಾ ಸೀಮಿತ ಚಂದಾದಾರರಿಗೆ ಒಂದಿದ್ದರೆ ಇನ್ನೊಂದಿಲ್ಲ ಎಂಬ ಅವ್ಯವಸ್ಥೆಯಲ್ಲಿ ಮುಟ್ಟಿತು. ಮೊದಲ ಮುದ್ರಣ ಮಾರಿ ಮುಗಿದಿದೆ. ಮರುಮುದ್ರಣ ಸಮರ್ಥ ವಿತರಣೆ ನಿಭಾಯಿಸುವ ಆಸಕ್ತಿ ಛಾತಿ ಪರಿಷತ್ತಿಗೆ ಬರಲಿದೆಯೇ? ಅನಂತರ ಬರೆದದ್ದು, ಇಂಗ್ಲಿಷ್ ಕನ್ನಡ ನಿಘಂಟು ಪರಿಷ್ಕರಣ ಇಲಾಖೆಯನ್ನೇ ಬರ್ಖಾಸ್ತು ಮಾಡಿದರು. ಆದರೆ ಅದರ ಸದಸ್ಯರು ಅದಕ್ಕೂ ಮೊದಲೇ ತಮ್ಮ ಕಾರ್ಯವನ್ನು ಪೂರೈಸಿದ್ದರಿಂದ ನಿಧಾನಕ್ಕೆ ಕಾಲಾನುಕ್ರಮದಲ್ಲಿ ಎಲ್ಲ ಸಂಪುಟಗಳೇನೋ ಬೆಳಕು ಕಂಡವು. ಮುಂದುವರಿದು ಮುದ್ರಣ ತಂತ್ರಜ್ಞಾನದ ಬಲದಲ್ಲಿ ನಾಲ್ಕು ಸಂಪುಟಗಳನ್ನು ಒಂದೇ ಸಂಪುಟದಲ್ಲಿ ಕೊಡುವುದನ್ನು ಪ್ರಸಾರಂಗ ಮಾಡಿತು. ಇವೆಲ್ಲ ಏನಿದ್ದರೂ ಟೈಲರ್ ಮೇಡ್ ಜೆಂಟಲ್ಮ್ಯಾನ್ ಎಂಬ ಜಾಣ್ನುಡಿಯಂತೆ ಬುದ್ಧಿ ಕಟ್ಟುವ ಕೆಲಸವಲ್ಲ. ವಿಶ್ವವಿದ್ಯಾನಿಲಯ ಮಾಡುತ್ತಿರುವುದು ಕೇವಲ ಪುಟ ಹೊಂದಾಣಿಕೆಯ ಜಾಣ್ಮೆ. ಬೆಳೆಯುತ್ತಿರುವ ಭಾಷೆಗೆ ಸಮಜೋಡಿಯಾಗಿ ನಿರಂತರ ನಡೆಯಬೇಕಿದ್ದ ಹೂರಣ ಪರಿಷ್ಕರಣಕ್ಕೆ ಇಂದು ಇಲಾಖೆಯೇ ಇಲ್ಲವಾಗಿದೆ. ಬಾಳ್ ಕನ್ನಡ ತಾಯಿ. ನಾಲ್ಕು, ಭೂಪಟ ನಕ್ಷೆಗಳು ಬಿಡಿ. ವಿದ್ಯಾರ್ಥಿ ಅವಶ್ಯಕತೆಯ ಒಂದು ವಿಶ್ವಾಸಾರ್ಹ ಶಾಲಾ ಅಟ್ಲಾಸು ಕರ್ನಾಟಕದಲ್ಲಿಲ್ಲ. ಪ್ರಸ್ತುತ ಲೇಖಕರು ಉದಾಹರಿಸಿದ ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಾಸಿನಲ್ಲೇ ಕರ್ನಾಟಕಕ್ಕಾಗಿ ಒಂದು ಆವೃತ್ತಿ ತಂದಿದ್ದರು. ಅದರಲ್ಲವರು ಮೈಸೂರು ಮಡಿಕೇರಿಯ ಡಾಮರ್ ಮಾರ್ಗ ಕಿತ್ತು ರೈಲು ಹಳಿ ಜೋಡಿಸಿದ್ದರು. ತಪ್ಪಿನರಿವಾದ ಮೇಲೂ ಹಲವು ಮುದ್ರಣ ಹಾಗೆ ಮಾಡಿ ಮಾರಿದ್ದಾರೆ, ಗೊತ್ತೇ? ಅನಂತರ ಬರೆದದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಡಿ ರೇಖೆಗಳ ಬಗ್ಗೆ ನಾವು ಭಾರಿ ಮಾತಾಡುತ್ತೇವೆ. ಅದಕ್ಕಾಗಿ ಜಾಗತಿಕ ಆಯಾಮವನ್ನೇ ತೆಗೆದುಕೊಳ್ಳಬಹುದಾದ ಯುದ್ಧಕ್ಕೂ ಇಳಿಯುತ್ತೇವೆ. ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಎಂಬ ದಾಸರ ಮಾತಿನಂತೆ ರಾಷ್ಟ್ರಾಂತರೀಯದಲ್ಲಿ ಇಂದೂ ಅಂದರೆ ಅಂತರ್ಜಾಲದಲ್ಲಿ ಜಗತ್ತಿನ ಯಾವ ಮೂಲೆಯ ನೆಲವನ್ನು ಇದ್ದಂತೆ ನಕ್ಷೆಯಾಗಿ ತೋರಿಸಬಲ್ಲ ತಂತ್ರಜ್ಞಾನ ಉಚಿತವಾಗಿ ಲಭ್ಯ ಇರುವಾಗಲೂ ಅದದೇ ತಪ್ಪು ಮುದ್ರಣಗಳು ಮುಂದುವರಿದೇ ಇವೆ. ಐದು, ಕನ್ನಡ ಲೇಖಕರು ಯಾರು ಏನು ಕೋಶದ ಕೊರತೆ ತೀವ್ರವಾಗಿದೆ. ಖಾಸಗಿ ಪ್ರಕಾಶನದಲ್ಲಿ ವಿಳಾಸದರ್ಶಿನಿ ಕ್ವಿಜ್ ಮಟ್ಟದವು ತೀರಾ ಕಳಪೆಯಾಗಿ ಬಂದದ್ದುಂಟು. ಮೈಸೂರು ವಿಶ್ವವಿದ್ಯಾನಿಲಯದ ಆಧುನಿಕ ಕನ್ನಡ ಬರಹಗಾರರು ವಿಶೇಷ ಪುರಸ್ಕೃತ ಕೆಲವು ಲೇಖಕರ ಬಗ್ಗೆ ಅಲ್ಲಿ ಇಲ್ಲಿ ಬಂದ ಕೈ ಹೊತ್ತಗೆಗಳು ಏನೂ ಸಾಲವು. ಕನಿಷ್ಠ ದಿವಂಗತ ಚಂದ್ರರಾಜ ಶೆಟ್ಟಿ ಸಿದ್ದಕಟ್ಟೆಯವರ ಬರಹಗಾರರ ಬಳಗದ ಆಶಯ ಗ್ರಹಿಸಬಲ್ಲವರು ಇದ್ದರೂ ಸಾಕಿತ್ತು. ಅನಂತರ ಬರೆದದ್ದು, ವ್ಯಕ್ತಿ ಪರಿಚಯದ ಬಗ್ಗೆ ನವಕರ್ನಾಟಕ ಪಬ್ಲಿಕೇಶನ್ಸ್ ಈ ಕೊರತೆಯನ್ನು ಹೋಗಲಾಡಿಸುವಂತೆ ಬಹಳ ಗಂಭೀರವಾದ ಮಾಲಿಕೆಯನ್ನು ಹೊರತರುತ್ತಿದೆ. ಆರು, ಇಂದು ಸರ್ಕಾರಿ ಅರ್ಥಾತ್ ಸಾರ್ವಜನಿಕ ಗ್ರಂಥಾಲಯಗಳೆಂದರೆ ಹಲವು ವಿಧದ ಸಗಟು ಖರೀದಿ ಯೋಜನೆಗಳ ಕಸತೊಟ್ಟಿಯಾಗಿದೆ. ಅವು ಸದಸ್ಯರ ಪ್ರಾದೇಶಿಕ ಬೇಡಿಕೆಗಳನ್ನು ಪೂರೈಸಲಾರದಷ್ಟು ಪರತಂತ್ರವಾಗಿವೆ. ಮಂಗಳೂರಿನಲ್ಲಿ ಬಿಜಾಪುರ ಜಾನಪದ ಸಿಗಬಹುದು, ಯಕ್ಷಗಾನ ಇರಬೇಕೆಂದಿಲ್ಲ. ಏಳು, ವಿಶ್ವವಿದ್ಯಾನಿಲಯ ಮೊದಲಾಗಿ ಸರ್ಕಾರಿ ಪ್ರಕಟಣಾಂಗಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳುವ ಸಲಹೆ ಏನೋ ಕೊಟ್ಟಿದ್ದಾರೆ, ಸರಿ. ಆದರೆ ಯಶಸ್ಸಿಗೆ ಭಗೀರಥನೇ ಬರಬೇಕು. ಇಂದು ಗುಣಮಟ್ಟಕ್ಕೂ ಈ ಸಂಸ್ಥೆಗಳು ವಿಶ್ವಾಸಾರ್ಹವಾಗಿ ಉಳಿದಿಲ್ಲ. ಪ್ರತಿ ಪುಸ್ತಕವನ್ನು ಸಂಶಯಿಸಿಯೇ ಕೊಳ್ಳುವುದು ಒಳಿತು. ಹಿರಿಯ ಪ್ರೊಫೆಸರ್ರೊಬ್ಬರು ತಮ್ಮ ವಿದ್ಯಾರ್ಥಿ ದೆಸೆಯ ತಪ್ಪು ಟಿಪ್ಪಣಿಗಳನ್ನೇ ಸಾಹಿತ್ಯ ಪರಿಷತ್ತಿನ ಮೂಲಕ ಪ್ರಕಟಿಸಿಕೊಂಡದ್ದು ಮರೆಯುವುದುಂಟೇ? ಈ ಎಲ್ಲ ಟಿಪ್ಪಣಿಗಳು ಮನೆಗೊಂದು ಗ್ರಂಥಾಲಯಕ್ಕೆ ಹೋರಾಡಬಲ್ಲವರಿಗೆ ವಾಸ್ತವದ ದಿಕ್ಸೂಚಿಯಾಗಲಿ. ಕೊಳೆಯುವ ಪುಸ್ತಕ ರಾಶಿ ಎರಡನೇ ಭಾಗ. ಕಸಾಪ ಅಧ್ಯಕ್ಷರು ಕನ್ನಡಿಗರು ಕೊಳ್ಳುಗರಲ್ಲ ಎಂಬರ್ಥದಲ್ಲಿ ಪತ್ರಿಕಾ ಹೇಳಿಕೆ ಕೊಟ್ಟರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾನು ಪ್ರಜಾವಾಣಿಗೆ 14/9/1997 ಕಳಿಸಿ ಪ್ರಕಟವಾಗದ ಪತ್ರ. ಕನ್ನಡ ಓದುಗರು ಬೆಂಗಳೂರಿನಿಂದ ಹೊರಗೆ ಎಷ್ಟೋ ಸಂಖ್ಯೆಯಲ್ಲಿ ಇದ್ದಾರೆ ಎಂಬ ಸತ್ಯ ಸಂಗತಿ ಪರಿಷತ್ತಿಗೆ ತಿಳಿದಂತಿಲ್ಲ. ಇಲ್ಲವಾದರೆ ಹೊಸ ಪ್ರಕಟಣೆಗಳ ಬಗ್ಗೆ ಜನರಿಗೆ ತಿಳಿಸುವ ಕ್ರಮ, ಒಟ್ಟು ಪ್ರಕಟಣೆಗಳು ನಗರದ ಹೊರಗೆ ಮಾರಲು ಕ್ರಮ ಇವನ್ನೆಲ್ಲ ಕೈಗೊಳ್ಳುತ್ತಿರಲಿಲ್ಲವೇ? ರಾಜ್ಯದ ಎಲ್ಲ ಮೂಲೆಗಳಲ್ಲೂ ಅಘೋಷಿತ ಪ್ರತಿನಿಧಿಗಳಾಗಿ ದಿನದ 12 ಗಂಟೆ ದುಡಿಯುವ ಪುಸ್ತಕ ವ್ಯಾಪಾರಿಗಳು ಪರಿಷತ್ತು ಕಾಲಕಾಲಕ್ಕೇನು ಪ್ರಕಟಿಸುತ್ತದೆ, ಮಾರಾಟಕ್ಕೆ ಹಾಕುತ್ತದೆ ಎಂದು ತನ್ನಷ್ಟಕ್ಕೆ ತಿಳಿದುಕೊಳ್ಳಲು ತ್ರಿಕಾಲಜ್ಞಾನಿಗಳಾಗಲಿಲ್ಲ. ಪರಿಷತ್ತಿನ ವ್ಯವಹಾರದ ಕುರಿತು ನಾಲ್ಕು ಮಾತು. ಇವರು ತಮ್ಮ ಪ್ರಕಾಶನದಲ್ಲಿ ಮೊದಲು ಹೆಚ್ಚಿನ ಬೇಡಿಕೆಯವಾದ ನಿಘಂಟುಗಳನ್ನು ಮಾತ್ರ, ಈಗ ಗದ್ಯಾನುವಾದಗಳ ಮಾಲೆಯನ್ನು ಸೇರಿಸಿ ವ್ಯಾಪಾರಿಗಳಿಗೆ ಶೇಕಡ 10% ರಿಯಾಯಿತಿಯಲ್ಲಿ ಕೊಡುತ್ತಿದ್ದಾರೆ. ಕಟ್ಟುವ ಕೂಲಿಯ ಮತ್ತು ಸಾಗಣೆಯ ಖರ್ಚು ವ್ಯಾಪಾರಸ್ಥರದ್ದೇ. ಇನ್ನು ನಮ್ಮಿಂದ ಪುಸ್ತಕ ಯಾವುದೇ ಇರಲಿ, ಕೊಳ್ಳುವುದು ವಿದ್ಯಾಸಂಸ್ಥೆಯಾದರೆ ಅಥವಾ ಇನ್ಯಾರೋ ಮಾಮೂಲಿ ದೊಡ್ಡ ಗಿರಾಕಿಯಾದರೆ ನಾವು ಕನಿಷ್ಠ ಶೇಕಡ 6% ರಿಯಾಯಿತಿ ಕೊಡಲೇಬೇಕು. ಸಾಲದಕ್ಕೆ ಕೊಳ್ಳುವಲ್ಲಿ ನಗದು ತೊಡಗಿಸಿ ಸಾಂಸ್ಥಿಕ ಮಾರಾಟಗಳಲ್ಲಿ ಕಡ ಕೊಡಲೇಬೇಕು. ಮೇಲೆ ವ್ಯಾಪಾರಿಯ ದೈನಂದಿನ ನಿರ್ವಹಣಾ ವೆಚ್ಚ ಲೆಕ್ಕ ಹಾಕಿದರೆ ಕಸಾಪ ವ್ಯಾಪಾರಿಗಳ ನಷ್ಟದಲ್ಲಿ ಕನ್ನಡ ಸೇವೆ ಮಾಡುವುದು ಸ್ಪಷ್ಟ. ಸರ್ಕಾರದಿಂದ ಸಹಾಯಧನ ಪಿಂಕಿಸಿ ವ್ಯಾಪಾರಿಗಳನ್ನು ನಷ್ಟದ ವ್ಯವಹಾರಕ್ಕೆ ಅಥವಾ ಮುದ್ರಿತ ಬೆಲೆಯನ್ನು ತಿದ್ದಿ ಮಾರಿ ಅಪ್ರಾಮಾಣಿಕ ಎಂದು ಕರೆಸಿಕೊಳ್ಳುವ ಸ್ಥಿತಿಗೆ ತಳ್ಳಿ ಕೊನೆಗೆ ತನಗೆ ನಷ್ಟ ನಷ್ಟ ಎಂದು ಅಲುಗುವವರಿಗೆ ಒಂದು ಕಿವಿಮಾತು: ಮಾರಲು ಗೊತ್ತಿಲ್ಲದವರು ಪ್ರಕಟಿಸಬಾರದು, ಕನಿಷ್ಠ ಇತರರನ್ನು ದೂರಬಾರದು. 3. ಸೇವೆ ಮತ್ತು ಪರಿಷತ್ತು. 27/8/1979 ಕಸಾಪ ಅಧ್ಯಕ್ಷರಿಗೆ ನಾನು ಬರೆದ ಒಂದು ಪತ್ರದ ಆಯ್ದ ಭಾಗಗಳು. ನಾನು ಪುಸ್ತಕದ ಅಂಗಡಿ ತೆರೆದು 4 ವರ್ಷಗಳಾಗುತ್ತಾ ಬಂತು. ಅಂದಿನಿಂದಲೂ ನಮ್ಮ ವ್ಯವಹಾರ ನಿಮ್ಮೊಡನೆ ನಡೆದೇ ಇದೆಯಾದರೂ ನಿಮ್ಮಲ್ಲಿಂದ ಬರುವ ಪತ್ರಗಳ ಮೇಲಿನ ವಿಳಾಸ ಬರೆಯುವ ಪರಿ ಹೀಗಿದೆ: ಲಲಿತ ಪ್ರಕಾಶನ, ಅತ್ರಿ ಬುಕ್ ಡಿಪೋ, ಬಾಲಮಠ, ಮಂಗಳೂರು. ವಾಸ್ತವದಲ್ಲಿ ಲಲಿತ ಪ್ರಕಾಶನ ನನಗೆ ತಿಳಿದೇ ಇಲ್ಲ. ನನ್ನ ಮಳಿಗೆಯ ಹೆಸರು ಅತ್ರಿ ಬುಕ್ ಸೆಂಟರ್, ಇರುವ ಸ್ಥಳ ಬಲ್ಮಠ. ನೀವು ನನಗೆ ಕೊಡುವ ವ್ಯಾಪಾರಿ ಒಟ್ಟಾದರದ ಕುರಿತು ಕೆಲವು ವಿಚಾರಗಳು. ಪರಿಷತ್ತು ಕಡಿಮೆ ಬೆಲೆ ಆವೃತ್ತಿಗಳನ್ನು ತರುವುದು ಸರಿ, ಇದಕ್ಕೆ ನಿಮಗೆ ಸರ್ಕಾರಿ ಸಹಾಯಧನ ಬಂದೇ ಇರುತ್ತದೆ. ಇತ್ತ ಮುದ್ರಿತ ಬೆಲೆ ಇರುವುದರಿಂದ ಕೊಳ್ಳುಗರಿಗೆ ಕಡಿಮೆ ಬೆಲೆಗೆ ಪುಸ್ತಕ ಸಿಕ್ಕುವುದು ಖಾತ್ರಿ, ಮತ್ತು ನಿಮ್ಮ ಉದ್ದೇಶವು ಅದೇ ಎನ್ನುವುದು ಒಪ್ಪುವಂಥದ್ದೇ. ಆದರೆ ನಿಮ್ಮ ಮಾರಾಟ ಮಳಿಗೆಯ ಹೊರಗೆ ಮುಖ್ಯವಾಗಿ ಬೆಂಗಳೂರಿನಿಂದ ದೂರದಲ್ಲಿರುವ ನಾವು ನಿಮ್ಮ ಪ್ರತಿನಿಧಿಗಳಂತೆ ಆ ಪುಸ್ತಕಗಳನ್ನು ಓದುಗರಿಗೆ ಮುಟ್ಟಿಸಿದರೆ ನಮಗೆ ಬಂದದ್ದು ಏನು? ನೀವು ನಮಗೆ ಕೊಡುತ್ತಿರುವ ಶೇಕಡ 10% ರಿಯಾಯಿತಿ ಸಾಕೆ? ಲಗತ್ತಿಸಿದ ನನ್ನ 14/9/1978 ಇನ್ನೊಂದೇ ಪತ್ರ ನೋಡಿ. 100 ಸಂಖ್ಯೆಯಲ್ಲಿ ಖಾತ್ರಿ ಮತ್ತು ಚುರುಕಾಗಿ ಮಾರಿ ಹೋಗುವ ಪಠ್ಯಪುಸ್ತಕಗಳಿಗೂ ಶೇಕಡ 15% ಒಟ್ಟ ಬರುತ್ತದೆ. ಇನ್ನು ಪುಸ್ತಕ ಬಿಡುಗಡೆ ಭವಿಷ್ಯದ ಯೋಜನೆಗಳ ಬಗ್ಗೆ ನೀವು ನಮ್ಮನ್ನು ಸದಾ ಕತ್ತಲಲ್ಲೇ ಇಡುತ್ತೀರಿ. ಆಯಿತು, ಕನಿಷ್ಠ ಪತ್ರಿಕೆಗಳಲ್ಲಾದರೂ ಜಾಹೀರಾತು ಕೊಟ್ಟು ಆಸಕ್ತರಿಗೆ ಕೊಳ್ಳಲು ಪ್ರೇರಣೆ ಕೊಡುವ ಶ್ರಮವನ್ನೂ ಮಾಡದೆ ನೀವು ಪುಸ್ತಕ ಪ್ರಕಟಿಸುವುದು ಯಾವ ಪುರುಷಾರ್ಥಕ್ಕೆ? ದಯವಿಟ್ಟು ಸೇವೆಯೊಡನೆ ವ್ಯಾವಹಾರಿಕವಾಗಿಯೂ ನಿಮ್ಮ ಯೋಜನೆಗಳು ಫಲಪ್ರದವಾಗುವಂತೆ 1. ಯುಕ್ತ ಪ್ರಚಾರ ಕಾರ್ಯ ನಡೆಸಿ. 2. ಕನಿಷ್ಠ ಶೇಕಡ 25% ವ್ಯಾಪಾರಿ ಮಟ್ಟ ವ್ಯವಸ್ಥೆ ಮಾಡಿ, ಅಥವಾ ಖರ್ಚೆಲ್ಲ ಕಳೆದು ಕನಿಷ್ಠ ಶೇಕಡ 10% ರಿಯಾಯಿತಿಯಾದರೂ ನಮಗೆ ಉಳಿಯುವಂತೆ ನೋಡಿಕೊಳ್ಳಿ. ಯಾಕೆಂದರೆ ಕಟ್ಟು ಮಾಡುವ ವೆಚ್ಚ, ಸಾಗಣೆ ವೆಚ್ಚ, ಬ್ಯಾಂಕ್ ವೆಚ್ಚ, ಕೂಲಿ ವೆಚ್ಚಗಳನ್ನೆಲ್ಲ ಕೊಟ್ಟು ವ್ಯಾಪಾರಿ ಇವನ್ನು ಮಾರಲು ಉಳಿಯಬೇಕಲ್ಲ. ನೀವು ವಿಷಯ ತಜ್ಞರಿಂದ ಯುಕ್ತ ಗೌರವವನ್ನು ಕೊಟ್ಟು ಬರೆಸುತ್ತೀರಿ, ಮುದ್ರಕರಿಗೆ ಯುಕ್ತ ಶುಲ್ಕ ಕೊಡಲೇಬೇಕು. ಮಾರುವ ವೃತ್ತಿಪರರನ್ನು ಮಾತ್ರ ಯಾಕೆ ದೂರ ಮಾಡುತ್ತೀರಿ? ಲೇಖಕರಿಗೆ ಹೆಚ್ಚುವರಿ ಬಹುಮಾನ ಯೋಜನೆ, ಮುದ್ರಕರಿಗೆ ಪ್ರಶಸ್ತಿ ಎಲ್ಲ ಇದ್ದಂತೆ ನಮಗೂ ಹೆಚ್ಚಿಗೆ ಕೊಡಿ ಎಂದು ಕೇಳುತ್ತಿಲ್ಲ. ಉತ್ಸಾಹದಿಂದ ತರಿಸಿ ದಾಸ್ತಾನಿಟ್ಟು ಮಾರುವಷ್ಟು ಒಟ್ಟಾದರವಾದರೂ ನಿಗದಿಪಡಿಸಿ. ಅಧ್ಯಕ್ಷರಿಂದ 31/8/1998 ಉತ್ತರ ಬಂತು. ಮುಖ್ಯ ಪಾಠ ಹೀಗಿದೆ: ನೀವು ಪ್ರಸ್ತಾವಿಸಿದ ರಿಯಾಯಿತಿ ಸಂಬಂಧಿ ವಿಷಯವನ್ನು ಪರಿಶೀಲಿಸುತ್ತಿದ್ದೇವೆ. ಪ್ರಕಾಶಕರ ದೃಷ್ಟಿಯಿಂದ ಮಾರಾಟ ಕ್ರಮವನ್ನು ಪರ್ಯಾಲೋಚಿಸುವ ಅಗತ್ಯವಿದೆ ಎಂದು ನಿಮ್ಮ ಪತ್ರ ಓದಿದ ಮೇಲೆ ಮನವರಿಕೆಯಾಗಿದೆ. ಇನ್ನು ಮುಂದಿನ ಪ್ರಕಟಣೆಗಳಿಗೆ ಸಂಬಂಧಿಸಿದಂತೆ ಯುಕ್ತ ನಿರ್ಧಾರವನ್ನು ಕೈಗೊಳ್ಳಲಾಗುವುದು. ಆದರೆ ಅಧ್ಯಕ್ಷರ ಆಶ್ವಾಸನೆಗಳು ಆಚರಣೆಯಲ್ಲಿ ಬರಲೇ ಇಲ್ಲ. ನಿದರ್ಶನವಾಗಿ 24/11/1979 ನಾನು ನೇರ ಅಧ್ಯಕ್ಷರಿಗೆ ಬರೆದ ಪತ್ರ ನೋಡಿ. ಉಲ್ಲೇಖ: ಮಾರಾಟ ವಿಭಾಗಕ್ಕೆ ನನ್ನೆರಡು ಪತ್ರ ಮತ್ತು ಇಂದು ನಿಮಗೆ ಮಾಡಿದ 2 ದೂರವಾಣಿ ಕರೆಗಳು. ರಾಜ್ಯೋತ್ಸವಕ್ಕೂ ಮುನ್ನ ನಿಘಂಟುಗಳೊಡನೆ ಕೆಲವು ಪುಸ್ತಕ ಕೋರಿ ಪತ್ರಿಸಿದ್ದೆ, ಪ್ರತಿಕ್ರಿಯೆ ಬರಲಿಲ್ಲ. ನಮ್ಮನ್ನು ಅಣಕಿಸುವಂತೆ ರಾಜ್ಯೋತ್ಸವದಂದು ನಿಮ್ಮ ಜಿಲ್ಲಾ ಶಾಖೆ ನಗರ ಗ್ರಂಥಾಲಯದಲ್ಲಿ ಒಂದು ಪುಸ್ತಕ ಪ್ರದರ್ಶನ ಮಾರಾಟ ವ್ಯವಸ್ಥೆ ಮಾಡಿತ್ತು. ಅದರ ಜಾಹೀರಾತಿನ ವೈಖರಿ ನೋಡಿ. ಈ ಪ್ರದರ್ಶನದಲ್ಲಿ ನಗರದ ಅನೇಕ ಪುಸ್ತಕ ವ್ಯಾಪಾರಿಗಳು ಭಾಗವಹಿಸುವರಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಕಟಣೆಗಳನ್ನು ಪ್ರದರ್ಶಿಸಲಾಗುವುದು. ಕಸಾಪ ಪ್ರಕಟಣೆಗಳಾದ ಸಂಕ್ಷಿಪ್ತ ನಿಘಂಟನ್ನು ಪ್ರತಿಯೊಂದರ ರೂ 5 ರತ್ನಕೋಶವನ್ನು ರೂಪಾಯಿ 2 ಮಾರಲಾಗುವುದು. ಅನುಕ್ರಮವಾಗಿ ರೂಪಾಯಿ 13 ಮತ್ತು ರೂಪಾಯಿ 16 ಬೆಲೆ ಬಾಳುವ ಈ ಹೊತ್ತಗೆಗಳನ್ನು ಇಷ್ಟೊಂದು ಕಡಿಮೆ ದರದಲ್ಲಿ ಈ ಸಂದರ್ಭದಲ್ಲಿ ಮಾತ್ರ ಮಾರಲಾಗುವುದು. ನಾನು ಎರಡು ಕೋಶಗಳನ್ನು ಇದುವರೆಗೆ 300-400 ಮಿಕ್ಕ ಪ್ರತಿಗಳಷ್ಟು ಆರ್ಥಿಕ ನಷ್ಟದಲ್ಲೇ ಆದರೂ 5-2 ರೂಪಾಯಿಗೆ ಮಾರಿದ್ದೇನೆ. ಈ ಜಾಹೀರಾತು ನನ್ನಂಥವರಿಗೆ ಅಪಮಾನಕಾರಿ ಅಲ್ಲವೇ? ಇದರ ಕುರಿತ ನಮ್ಮ ಪ್ರತಿಭಟನೆಗೆ ವ್ಯವಸ್ಥಾಪಕ ಗ್ರಂಥಪಾಲರು ಅಜ್ಞಾನ ಪ್ರದರ್ಶನ ಮಾಡಿದರು. ಹೋಗಲಿ, ಸಕಾಲಕ್ಕೆ ನನ್ನ ಬೇಡಿಕೆಯನ್ನಾದರೂ ನೀವು ಪೂರೈಸಿದ್ದರೆ ನನ್ನಲ್ಲೂ ನಿಘಂಟುಗಳ ದಾಸ್ತಾನು ಇರುತ್ತಿತ್ತು. ಆಗ ಅಲ್ಲಿ ನಾನು ಅದೇ ಬೆಲೆಗೆ ಮಾರಿ ತೋರಿಸಬಹುದಿತ್ತು. ಅದಕ್ಕೂ ಅವಕಾಶ ಮಾಡಿಕೊಡಲಿಲ್ಲ. ಅದು ಮುಗಿದ ಕತೆ ಬಿಡಿ. ಆದರೆ ಇನ್ನೂ ನಿಮ್ಮಿಂದ ಪುಸ್ತಕ ಮಾತ್ರ ಬಂದೇ ಇಲ್ಲ. ಅದನ್ನೇ ಕುರಿತು ಬರುವ ಗಿರಾಕಿಗಳಿಗೆ ಇಂದು ನಾಳೆ ಹೇಳಿ ಸಾಕಾಗಿ ಇಂದು 2-2 ಬಾರಿ ದೂರವಾಣಿ ಕರೆ ಮಾಡುವ ಸಾಹಸ ಮಾಡಿದ್ದು ಹೇಗೆ ವ್ಯರ್ಥ ಆಯಿತು ನೋಡಿ. ಅಪರಾಹ್ನ 3 ಕಾಲಕ್ಕೆ ಮಾಡಿದಾಗ ಅತ್ತಣಿಂದ ಧ್ವನಿ, ಮಾರಾಟ ವಿಭಾಗದವರು 4 ಗಂಟೆಗೆ ಬರ್ತಾರೆ ಸರ್, ಆಗ ಮಾಡಿ ಎಂದಿತು. ಸರಿ, ನಾನು 4:20 ಮಾಡಿದಾಗ ಅದೇ ಧ್ವನಿ, ಅವರು ಬರಲೇ ಇಲ್ಲ ಎಂದಷ್ಟೇ ಹೇಳಿತು. ತಾನು ವಿಷಯ ಗ್ರಹಿಸಿ ದಾಟಿಸುವ ಉತ್ಸಾಹ ತೋರಿಸದೇ ಇದ್ದದ್ದು ಕನ್ನಡದ ದೇಗುಲಕ್ಕೆ ಶೋಭೆ ತರುವಂತಿರಲಿಲ್ಲ. ಈ ಹಿಂದೆ ರಿಯಾಯಿತಿ ಸಾಲದು ಮಾಹಿತಿ ಕೊಡುತ್ತಿಲ್ಲ ಎಂದೆಲ್ಲ ದೂರಿಕೊಂಡಿದ್ದೆ. ನೀವು ಪರಿಶೀಲಿಸುವ ಭರವಸೆಯನ್ನೂ ಕೊಟ್ಟಿದ್ದೀರಿ, ಆದರೆ ಅದು ಕಾರ್ಯಾಚರಣೆಗೆ ಬರಲಿಲ್ಲ. ಕನಿಷ್ಠ ನಾವು ಕೇಳಿದ್ದವನ್ನಾದರೂ ಸಕಾಲಕ್ಕೆ ಕೊಡುವ ಕೃಪೆ ಮಾಡಿ ನಮ್ಮ ಉಳಿದಷ್ಟು ಮರ್ಯಾದೆಯನ್ನಾದರೂ ಕಾಪಾಡುತ್ತೀರಾ? ಇದಕ್ಕೂ ಪ್ರತಿಕ್ರಿಯೆ ಬಾರದಾಗ ಇನ್ನೊಮ್ಮೆ ಪತ್ರಿಕೆಗೆ ಪತ್ರ ಕಳಿಸಿದೆ, ಆದರೆ ಅದು ಅಪ್ರಕಟಿತವಾಗಿಯೇ ಉಳಿಯಿತು. ಇದು ಅಂದಿನ ಪತ್ರಿಕಾ ಹೊಣೆಗಾರಿಕೆಯ ಬಗ್ಗೆಯೂ ಸಾಕಷ್ಟು ಹೇಳುತ್ತದೆ ಎಂದೇ ನನ್ನ ಭಾವನೆ. ಇರಲಿ, ಆ ಪತ್ರದ ಸಾರಾಂಶ ಇಷ್ಟು. ವಿಶ್ವವಿದ್ಯಾನಿಲಯಗಳು, ಸಾಹಿತ್ಯ ಪರಿಷತ್ತು ತಮ್ಮ ಪ್ರಸಾರಾಂಗಗಳನ್ನು ಭಾಷೆ ಮತ್ತು ವಿಷಯಗಳ ಪ್ರಸಾರಕ್ಕಾಗಿ ಇರಿಸಿಕೊಂಡಿವೆ ಹೊರತು ಬರಿಯ ಲಾಭ ಅಥವಾ ಸಂಸ್ಥೆಯ ಪ್ರಚಾರಕ್ಕಾಗಿ ಅಲ್ಲ. ಇದಕ್ಕೆ ತದ್ವಿರುದ್ಧವಾಗಿ ಕಸಾಪದೊಡನೆ ನನಗಾದ 2 ಘಟನೆಗಳನ್ನು ಸೂಕ್ಷ್ಮದಲ್ಲಿ ಹೇಳಿದ್ದೆ. ಅಂದರೆ ಮೊದಲನೆಯದಾಗಿ ಸುಲಭ ಬೆಲೆಯ ಪುಸ್ತಕ ಮಾಡಿ ವ್ಯಾಪಾರಿಗಳ ನಷ್ಟದಲ್ಲಿ ಹೆಸರು, ಪ್ರಚಾರ, ಪರಿಷತ್ತು ಪಡೆಯುವ ವಿಚಾರ. ಎರಡನೆಯದಾಗಿ ರಾಜ್ಯೋತ್ಸವದ ಸಂದರ್ಭದಲ್ಲಿ ಮಾಡಿದ ವಿಶ್ವಾಸದ್ರೋಹ. ನನ್ನ ಅಹವಾಲುಗಳು ಕಸಾಪದ ಕಸದ ಬುಟ್ಟಿ ಸೇರಿದಂತೆ ಇನ್ನಷ್ಟು ದೊಡ್ಡ ಕಬುವಿನೊಡನೆ ಸಜ್ಜುಗೊಂಡ ಪತ್ರಿಕಾ ಸಂಪಾದಕರ ಕೋಣೆಯಿಂದ ಹೊರಗೆ ಬರಲೇ ಇಲ್ಲ. ಅಂತಕನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ. 4. ಪೂರಕವಾಗಿ ಸಂಪಾದಕೀಯ ಉದ್ಧರಣ. DVG ವೆಂಕಟನಾರಾಯಣಪ್ಪ ಪುಸ್ತಕದಲ್ಲಿ ಹೀಗೆ ಬರೆದಿದ್ದಾರೆ: ಯಾವ ಸಾರ್ವಜನಿಕ ಸಂಸ್ಥೆಯೇ ಆಗಲಿ ಚಿರಕಾಲ ಬಾಳಿ ಕೃತಕೃತ್ಯವೆನಿಸಬೇಕಾದರೆ ಅದಕ್ಕೆ ಮೊದಲು ಬೇಕಾದದ್ದು ತನ್ನಿಷ್ಟರಾದ ಕಾರ್ಯಕರ್ತರು. ಒಬ್ಬರಂತೂ ಹಗಲು ರಾತ್ರಿಯೂ ಸತತವಾಗಿ ದುಡಿಯುತ್ತಿರಬೇಕು. ಆ ಒಬ್ಬ ಕಾರ್ಯಕರ್ತನು ಮೂಲ ಸ್ತಂಭದಂತೆ ಇರುತ್ತಾನೆ, ಮಿಕ್ಕವರು ಅವನನ್ನು ಅವಲಂಬಿಸಿಕೊಂಡಿರುತ್ತಾರೆ. ಪರಿಷತ್ತಿಗೆ ಹೀಗೆ 1915-20 ವರ್ಷ ಕಾಲ ಏಕಪ್ರಕಾರವಾದ ನಿಷ್ಠೆಯಿಂದ ಕಾರ್ಯಕರ್ತರಾಗಿ ನಿಂತು ಕೊಟ್ಟವರು ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು. ಅವರು ಬಹುಕಾಲ ಕಾರ್ಯದರ್ಶಿಯಾಗಿದ್ದರು, ಕೆಲವು ಕಾಲ ಕೋಶಾಧಿಕಾರಿಯಾಗಿದ್ದರು, ಇನ್ನೂ ಕೆಲವು ಕಾಲ ಪತ್ರಿಕೆಯ ಸಂಪಾದಕರಾಗಿದ್ದರು. ಆದರೆ ಅವರಿಗೆ ಗೊತ್ತಾದ ಅಧಿಕಾರ ಸ್ಥಾನ ಇರಲಿ ಇಲ್ಲದಿರಲಿ, ಅವರು ಒಂದೇ ರೀತಿಯ ಶ್ರದ್ಧೋತ್ಸಾಹಗಳಿಂದ ಕೆಲಸ ಮಾಡಿದವರು. ಪರಿಷತ್ತು ಎಂದರೆ ವೆಂಕಟನಾರಾಯಣಪ್ಪನವರು. ಈ ತರನ ತದೇಕ ನಿಷ್ಠೆ ನಮ್ಮ ದೇಶದಲ್ಲಿ ಈಗ ಕಾಣಬರುತ್ತಿಲ್ಲ. ತನ್ನಿಷ್ಠನಾದ ಕಾರ್ಯಕರ್ತನೊಬ್ಬನಿಲ್ಲದ ನಮ್ಮ ಎಲ್ಲ ಸಂಸ್ಥೆಗಳು ಕೆಲವು ಕಾಲದ ಅನಂತರ ಕುಸಿದು ಬೀಳುತ್ತವೆ. 5. ಸಾಂಸ್ಥಿಕ ಖರೀದಿ ಹೇಗಿರಬೇಕು? ನವಮಂಗಳೂರು ಪೋರ್ಟ್ ಟ್ರಸ್ಟ್ ನಡೆಸುತ್ತಿರುವ ಪ್ರೌಢಶಾಲೆ ಹ್ರಸ್ವ ರೂಪದಲ್ಲಿ NMPT ಶಾಲೆಯಿಂದ 1999 ಅಕ್ಟೋಬರ್ನಲ್ಲಿ ಹೀಗೊಂದು ಪತ್ರ ಬಂತು. ಲಗ್ತೀಕರಿಸಿದ ಪಟ್ಟಿಯಲ್ಲಿರುವ ಹಿಂದಿ ಪುಸ್ತಕಗಳನ್ನು 1 ವಾರದೊಳಗೆ ಸರಬರಾಜು ಮಾಡಬೇಕಾಗಿ ಕೋರಲಾಗಿದೆ. ಪುಸ್ತಕಗಳನ್ನು ಸರಬರಾಜು ಮಾಡಿದ 15 ದಿನಗಳೊಳಗೆ ಬಿಲ್ಲಿನ ಮೊಬಲಗನ್ನು ಚೆಕ್ಕಿನ ಮೂಲಕ ಪಾವತಿಸಲಾಗುವುದು. ಈ ಶಾಲೆಯೊಡನೆ ವ್ಯವಹಾರ ನನಗೆ ಹೊಸದಲ್ಲ, ಹಾಗಾಗಿ ನಾನು ತುಸು ದೀರ್ಘವಾಗಿ ಹೀಗೆ ಉತ್ತರಿಸಿದೆ. 2 ತಿಂಗಳ ಹಿಂದೆ ನಿಮ್ಮ ಸಂಸ್ಥೆಯ ಅಧ್ಯಾಪಿಕೆಯರು ಅಂದರೆ ವಿಷಯ ತಜ್ಞರು ನಮ್ಮಲ್ಲಿಗೆ ಬಂದು 30 ದಿನವನ್ನೇ ವೆಚ್ಚಿಸಿ ಶ್ರಮಿಸಿ ಪುಸ್ತಕ ಆರಿಸಿದರು. ಜೊತೆಗೆ ಬಂದಿದ್ದ ಗ್ರಂಥಪಾಲೆ ಅವುಗಳು ಯಾವುವು ನಿಮ್ಮಲ್ಲಿರುವ ಪುಸ್ತಕಗಳ ಮರುಕಳಿಕೆಯಾಗದಂತೆ ಎಚ್ಚರವನ್ನೂ ವಹಿಸಿದ್ದರು. ಆ ತಂಡಕ್ಕೆ ಸಂಸ್ಥೆಯ ಗ್ರಂಥಾಲಯ ಅನುದಾನದ ಅಂದಾಜು ಮಾತ್ರ ಇತ್ತು. ಹಾಗಾಗಿ ಸ್ಪಷ್ಟ ನಿರ್ದೇಶನ ಹೊಂದಿದ ಔಪಚಾರಿಕ ಆದೇಶ ಆಡಳಿತ ಮಂಡಳಿಯಿಂದ ಬರುತ್ತದೆ. ಸದ್ಯ ಆಯ್ದ ಪುಸ್ತಕಗಳನ್ನು ಪ್ರತ್ಯೇಕ ಬಿಡಿ, ನಮಗೆ ಅವುಗಳ ಪಟ್ಟಿ ಕೊಡಿ ಎಂದು ಕೇಳಿ ಒಯ್ದರು. ತುಸು ತಡವಾಗಿ ನಿಮ್ಮ ಹಿಂದಿ ಅಧ್ಯಾಪಕಿ ಬಂದು ಅವರದ್ದಷ್ಟು ಆಯ್ಕೆ ಮಾಡಿ ಪಟ್ಟಿ ಒಯ್ದಿದ್ದರು. ಒಂದು ವಾರದೊಳಗೆ ನಿಮ್ಮ ಔಪಚಾರಿಕತೆ ಈ ವ್ಯವಹಾರ ಮುಗಿಯಬೇಕಿತ್ತು, ಆದರೆ ಹಾಗೆ ಆಗಲೇ ಇಲ್ಲ. ಈಗ ತಿಂಗಳುಗಳೇ ಉರುಳಿದ ಮೇಲೆ ನಿಮ್ಮ ಆದೇಶ ಬರುತ್ತಿದೆ. ಅದು ಹೇಗೆ? ನಾವು ಒಂದು ವಾರದೊಳಗೆ ಪುಸ್ತಕ ಸರಬರಾಜು ಮಾಡಬೇಕು, ನೀವು ಅನಂತರ 15 ದಿನಗಳೊಳಗೆ ಪಾವತಿ ಕೊಡುವ ಆಶ್ವಾಸನೆ. ಮೊದಲೇ ಕಂಡಂತೆ ಹಿಂದಿನ ವರ್ಷಗಳಲ್ಲೂ ನಾನು ಅನುಭವಿಸಿದಂತೆ ಜವಾಬ್ದಾರಿಯ ಮಿತಿ ಮತ್ತು ಕಾಲಪಾಲನೆಯ ಶಿಸ್ತು ನಿಮಗಿಲ್ಲ. ಇದ್ದದ್ದೇ ಆದರೆ ವಿಷಯ ತಜ್ಞರು ಆರಿಸಿದ ಪುಸ್ತಕಗಳ ಪಟ್ಟಿ ನಿಮಗೆ ಯಾಕೆ? ವಾರದೊಳಗೆ ಬರಬೇಕಿದ್ದ ಆದೇಶಕ್ಕೆ 2 ತಿಂಗಳ ವಿಳಂಬ ಯಾಕೆ? ನಿಮ್ಮ ಕರಾರುಗಳು ನನಗೆ ಸ್ವೀಕಾರಾರ್ಹವಲ್ಲ, ಆದರೆ ಈಗಲೂ ನಿಮಗೆ ಪುಸ್ತಕ ಮಾರುವುದನ್ನು ನಾನು ನಿರಾಕರಿಸುವುದಿಲ್ಲ. ನಿಬಂಧನೆ ಮಾತ್ರ ನನ್ನವು. ಅವೇನೆಂದರೆ, 1, ನಗದು ಅಥವಾ ಚೆಕ್ಕಿನ ಜೊತೆಯಲ್ಲಿ ನಿಮ್ಮ ಆಯ್ಕೆ ಸಮಿತಿ ಬರಬೇಕು. 2, ತಿಂಗಳ ಹಿಂದೆ ಆಯ್ದ ಪುಸ್ತಕಗಳಲ್ಲಿ ಹೆಚ್ಚಿನವು ಮತ್ತೆ ಸಿಗಬಹುದು. ನಿಮ್ಮ ನಿಧಾನದ್ರವ ನೋಡಿ ಅಂದೇ ನಾನು ಅವನ್ನು ಮತ್ತೆ ಮಾರಾಟ ಮುಕ್ತಗೊಳಿಸಿದ್ದೆ. ಹಾಗಾಗಿ ಇಂದು ಕೆಲವು ಅಲಭ್ಯವೂ ಇರಬಹುದು. ಅಂತಲ್ಲಿ ಹೊಸತು ಬಂದವನ್ನೂ ಸಮಿತಿ ಧಾರಾಳ ಆಯ್ದುಕೊಳ್ಳಬಹುದು. ಒಟ್ಟಾರೆ ಸದ್ಯ ಲಭ್ಯ ಪುಸ್ತಕಗಳಲ್ಲಿ ನಿಮ್ಮ ಅಗತ್ಯ ಪೂರೈಸಿಕೊಳ್ಳುವುದಿದ್ದರೆ ಕೂಡಲೇ ನಗದು ಬಿಲ್ಲಿನೊಡನೆ ಪುಸ್ತಕ ಕೊಡುವುದು ನನಗೆ ಸಂತೋಷದ ಕೆಲಸವೇ ಆಗಿದೆ. 3, ನಿಮ್ಮ ಸಂಸ್ಥೆಯೊಡನೆ ಸಾಲದ ವ್ಯಾಪಾರ ಮಾಡಲಾರೆ. ಗಮನಿಸಿ, ನನ್ನ ಪತ್ರವನ್ನು ಅಲ್ಲಿಗೆ ನಿಲ್ಲಿಸದೆ ಮುಂದುವರಿಸಿದೆ. ವಿದ್ಯಾಸಂಸ್ಥೆಗಳು ಲೋಕಾನುಭವಕ್ಕೆ ಕುರುಡಾಗಿ ವ್ಯವಹಾರ ಪ್ರಪಂಚದ ನಿಷ್ಠುರತೆಯನ್ನು ಗ್ರಹಿಸದ ಸ್ಥಿತಿಗೆ ತಲುಪಿರುವುದು ಇಂದಿನ ದುರಂತ. ಇದಕ್ಕೆ ನಿಮ್ಮದು ಒಂದು ಸಾಕ್ಷಿ. ಪುಸ್ತಕ ಒಯ್ಯಲು ಬಂದ ನಿಮ್ಮ ಸಹಾಯಕರ ಮೂಲಕ, ಹಿಂದೆ ಹಿಂದಿ ಅಧ್ಯಾಪಿಕೆ ಮೂಲಕವೂ ನಾನು ಪರಿಸ್ಥಿತಿಯನ್ನು ಸ್ಪಷ್ಟಗೊಳಿಸಿದ್ದೆ. ನೀವು ಫೋನಿಸಿದಾಗಲೂ ವಿವರಿಸಿದ್ದೆ. ನೀವು ಅವನ್ನೆಲ್ಲ ಅವಗಣಿಸಿ ಇಂದು 1 ವಾರದೊಳಗೆ ಪುಸ್ತಕ ಒದಗಿಸಿ 15 ದಿನದೊಳಗೆ ಪಾವತಿ ಎಂದು ಪತ್ರ ಬರೆದಿದ್ದೀರಿ. ಸಾಲದಕ್ಕೆ ಇಂದು ವಿಜ್ಞಾನ ಅಧ್ಯಾಪಿಕೆಯನ್ನು ಪ್ರತ್ಯೇಕ ಕಳಿಸಿ ಮತ್ತೆ ಪುಸ್ತಕಗಳನ್ನು ಆರಿಸಿಟ್ಟು ಪಟ್ಟಿ ತರಲು ಸೂಚಿಸಿದ್ದೀರಿ. ನೋಯಿಸುವುದು ನನ್ನ ಉದ್ದೇಶವಲ್ಲ, ವಸ್ತುನಿಷ್ಠ ವಿಶ್ಲೇಷಣೆ ಕಟುವಾಗುವುದು ಅನಿವಾರ್ಯ ಎಂದೇ ಪತ್ರ ಮುಗಿಸಿದ್ದೆ. 1 ತಿಂಗಳು ಕಳೆದು ಟ್ರಸ್ಟಿನ ಕಾರ್ಯದರ್ಶಿಗಳಿಂದ ಪತ್ರ ಬಂತು. ಬಹುಶಃ ಮಂಡಳಿಯ ಕೆಲವು ತಲೆಗಳು ಒಟ್ಟಾಗಿ ಮಂತ್ರಾಲೋಚನೆ ನಡೆಸುತ್ತಿರಬೇಕು. ನೀವು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಬರೆದ ಪತ್ರವನ್ನು ನೋಡಿ ಆಶ್ಚರ್ಯವೂ ಆಯಿತು, ಬೇಸರವೂ ಆಯಿತು. ನಿಮ್ಮ ಪತ್ರವನ್ನು ನೋಡುವಾಗ ಸರ್ಕಾರಿ ಸಂಸ್ಥೆಗಳೊಂದಿಗೆ ವ್ಯವಹಾರವನ್ನು ಮಾಡುವ ಅನುಭವದ ಕೊರತೆ ಎದ್ದು ಕಾಣುತ್ತದೆ. ನಮ್ಮ ಸಂಸ್ಥೆ ಕೇಂದ್ರ ಸರ್ಕಾರದ ಅನುದಾನವನ್ನು ಪಡೆಯುವ ಸಂಸ್ಥೆ ಆದ್ದರಿಂದ ಕೆಲವೊಂದು ನೀತಿ ಸಂಹಿತೆಗಳನ್ನು ಪಾಲಿಸಬೇಕಾದ್ದರಿಂದ ನೀವು ತಿಳಿಸಿರುವಂತೆ ಪುಸ್ತಕಗಳನ್ನು ನಾವು ಗುರುತಿಸಿದ ಬಳಿಕ ಕೆಲವೇ ದಿನಗಳಲ್ಲಿ ಕೊಂಡು ಹೋಗಲು ಅನನುಕೂಲವಾಗಿರುತ್ತದೆ. ಈ ವಿಚಾರ ತಮಗೆ ತಿಳಿದಿಲ್ಲವೆಂದು ನಾವು ಭಾವಿಸುತ್ತೇವೆ. ಪುಸ್ತಕಗಳನ್ನು ಕೊಂಡು ಹೋಗುವಾಗ ನಮ್ಮ ನಿಬಂಧನೆಗಳನ್ನು ತಮಗೆ ಪಾಲಿಸಲು ಆಗದಿದ್ದರೆ ನೀವು ನಮಗೆ ಪತ್ರ ಮುಖೇನ ನಿಮ್ಮ ಅನನುಕೂಲತೆಗಳನ್ನು ತಿಳಿಸಬಹುದು. ಆದರೆ ಈ ರೀತಿಯಾಗಿ ಬರೆಯುವ ಅವಶ್ಯಕತೆ ಇದ್ದಿರುವುದಿಲ್ಲ. ಆದುದರಿಂದ ನಿಮ್ಮ ಪತ್ರದಲ್ಲಿ ವಿಷಯಗಳನ್ನು ನೋಡಿದಾಗ ತಮಗೆ ವ್ಯವಹಾರ ಜ್ಞಾನ ಇರುವುದಿಲ್ಲವೆಂದು ನಾವು ಭಾವಿಸುತ್ತೇವೆ. ಇನ್ನು ಮುಂದೆ ನಾವು ನಿಮ್ಮಲ್ಲಿ ಯಾವ ರೀತಿಯ ವ್ಯವಹಾರವನ್ನೂ ಮಾಡಲು ಬಯಸುವುದಿಲ್ಲ. ಹಾಗೊಂದು ಪತ್ರ ಪಡೆದ ಮೇಲೆ ಸುಮ್ಮನಿರುವುದಾಗದೆ ನಾನು ಬರೆದ ಮಾರೋಲೆ ನೋಡಿ. ನನ್ನ ವ್ಯವಹಾರ ಜ್ಞಾನವನ್ನು ನೀವು ಪ್ರಶ್ನಿಸಿದ್ದೀರಿ. ಮತ್ತೆ ಕೇಂದ್ರ ಸರ್ಕಾರದಿಂದ ಅನುದಾನಿತ ಸಂಸ್ಥೆ ಎಂದ ಮಾತ್ರಕ್ಕೆ ಪಾವಿತ್ರ್ಯವನ್ನು, ವಸ್ತುಸ್ಥಿತಿ ಮೀರಿದ ದೊಡ್ಡ ಸ್ಥಿತಿಯನ್ನು ನಿಮ್ಮ ಸಂಸ್ಥೆಗೆ ಆರೋಪಿಸಿಕೊಂಡಿದ್ದೀರಿ. ಸರಳವಾಗಿ ಹೇಳುತ್ತೇನೆ, ಪ್ರಜಾಪ್ರಭುತ್ವದಲ್ಲಿ ಸರ್ಕಾರಕ್ಕೊಂದು ಖಾಸಗಿಗೊಂದು ಎಂಬ ನ್ಯಾಯಭೇದವಿಲ್ಲ. ವ್ಯವಹಾರ ಪ್ರಪಂಚದಲ್ಲಿ ಖಾಸಗಿ ವ್ಯಕ್ತಿ ಅಥವಾ ಸಂಸ್ಥೆ ಸಂಚಯಿಸಿದ ನಿಧಿ ಸ್ವತಂತ್ರವಾಗಿ ವಿದ್ಯಾಸಂಸ್ಥೆಗಳಲ್ಲಿ ಹೂಡಿಕೆ ಕಾಣಬಹುದು, ಅಥವಾ ಪರೋಕ್ಷ ಮಾರ್ಗದಲ್ಲಿ ಸರ್ಕಾರದ ಅನುದಾನದ ಹೆಸರಿನಲ್ಲಿ ಮತ್ತೆ ವಿದ್ಯಾಸಂಸ್ಥೆಗಳಲ್ಲಿ ತೊಡಗಲೂಬಹುದು. ತತ್ವತಃ ವಿದ್ಯೆ, ವಿದ್ಯಾರ್ಥಿ, ಸವಲತ್ತು, ಸಿಬ್ಬಂದಿ ಮತ್ತು ಅಂತಿಮ ಪರಿಣಾಮ ಎರಡರಲ್ಲೂ ಒಂದೇ ಇರತಕ್ಕದ್ದು. ನೀತಿ ಸಂಹಿತೆಗಳಲ್ಲಿ ಸರಿ ತಪ್ಪು ಇರಬಹುದು, ಶ್ರೇಷ್ಠ ಕನಿಷ್ಠ ಸಾಧ್ಯವಿಲ್ಲ. ಆಡಳಿತದಾರರ ದಕ್ಷತೆಯಿಂದ ಏರುಪೇರುಗಳು ಆಗಬಹುದು, ಹಾಗೆ ಅನುಭವಿಸುವವರ ಮಿತಿಯಲ್ಲಿ ಸೆಡವು ಸಂಭ್ರಮಗಳೂ ಹಣಿಕಬಹುದು. ಆದರೆ ಇವು ಯಾವವೂ ಖಾಯಂ ಅಲ್ಲ. ಕೋಲಾರದ ಸರ್ಕಾರಿ ದೊಡ್ಡಿ ಎನಿಸಿಕೊಂಡಿದ್ದ ಕಾಲೇಜು ಪ್ರೊಫೆಸರ್ ರಾಮಕೃಷ್ಣ ಉಡುಪರ ಪ್ರಾಂಶುಪಾಲತ್ವದಲ್ಲಿ ರ್ಯಾಂಕ್ಗಳ ಸುಗ್ಗಿ ಕಂಡದ್ದು ನಿಮಗೆ ಗೊತ್ತಿಲ್ಲವೇ? ಇಲ್ಲವಾದರೆ 20/11/1998 ಸುಧಾ ನೋಡಿ. ಹಾಗೆ ಅತ್ಯುನ್ನತ ವಿದ್ಯಾಮಟ್ಟ ಪ್ರದರ್ಶಿಸುವ ಸಂಸ್ಥೆಗಳಲ್ಲಿ ನಪಾಸಾಗಿ ಹೊರಬೀಳುವವರು ಇದ್ದಾರೆ ಎಂಬುದು ನಿಮಗೆ ಗೊತ್ತೇ ಇದೆ. ಈಗ ನೇರ ಗ್ರಂಥಾಲಯ ಖರೀದಿಯ ವಿಚಾರಕ್ಕೆ ಬನ್ನಿ. ಮೊದಲು ನನ್ನ ಸುಮಾರು 25 ವರ್ಷದ ಗಾಢ ಪುಸ್ತಕಾನುಭವ ಕೋಶದಿಂದ ಎರಡೇ ತುಣುಕುಗಳು ನೋಡಿ. ಹೆಚ್ಚಿನವು ಬೇಕಾದರೆ ಇನ್ನೊಂದು ತಿಂಗಳಲ್ಲಿ ಪ್ರಕಟವಾಗಲಿರುವ ನನ್ನ ಪುಸ್ತಕ ಮಾರಾಟ ಹೋರಾಟದಲ್ಲಿ ಓದಿಕೊಳ್ಳಬಹುದು. ಉದಾಹರಣೆ 1, ಕಾಸರಗೋಡಿನ ಕೇಂದ್ರೀಯ ವಿದ್ಯಾಲಯ ಸಂಖ್ಯೆ 1 ತನ್ನ 3 ಅಧ್ಯಾಪಕರನ್ನು 27/11/1998 ಕೇವಲ ಪರಿಚಯ ಪತ್ರದೊಂದಿಗೆ ಕಳಿಸಿತು. ಅವರು 1200 ಹೆಚ್ಚು ಮೌಲ್ಯದ ಪುಸ್ತಕಗಳನ್ನು ತಮ್ಮ ಲೆಕ್ಕ ಖಾತೆಗಳಿಗೆ ಹೊಂದುವಂತೆ ನನ್ನಿಂದ ಸಾಲದ ಲೆಕ್ಕದಲ್ಲಿ ಬಿಲ್ಲುಗಳನ್ನು ಮಾಡಿಸಿಕೊಂಡು ಸ್ವತಃ ಹೊತ್ತು ಒಯ್ದರು. ತನಿಖೆ ದಾಖಲಾತಿ ಎಲ್ಲ ಮುಗಿಸಿಕೊಂಡು ಪೂರ್ಣ ಪಾವತಿಯನ್ನು 10/12/1998 ಬ್ಯಾಂಕ್ ಡ್ರಾಫ್ಟ್ ಮೂಲಕ, ಅಂದರೆ ಕೇವಲ 9 ದಿನಗಳಲ್ಲಿ ಕಳಿಸಿಕೊಟ್ಟರು. ಉದಾಹರಣೆ 2, ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಾಪಕರಿಗೆ ಪುಸ್ತಕ ಬೇಕು, ಆದರೆ ಆಡಳಿತ ಕಚೇರಿಯ ಅದಕ್ಷತೆ ನನಗೆ ಸದಾ ಹಿಂಸೆಯುಂಟು ಮಾಡುತ್ತಿತ್ತು. ಅನಿವಾರ್ಯವಾಗಿ ಈಗ ನಿಮ್ಮ ಮೇಲೆ ಹೇರಿದ ನಿಬಂಧನೆಗಳನ್ನು ಅವರಿಗೂ ಒಡ್ಡಿದೆ. ಅಧ್ಯಾಪಕರು ಗಟ್ಟಿ ನಿಂತರು. ಈಗ ನಿಗದಿತ ಮೊತ್ತಕ್ಕೆ ಚೆಕ್ ಮುಂದಾಗಿ ತಯಾರಾಗಿ ಅಧ್ಯಾಪಕರ ಕೈ ಸೇರುತ್ತದೆ. ಅವರು ಅದನ್ನು ತಂದು ಬೇಕಾದ ಪುಸ್ತಕಗಳಿಗೆ ನನ್ನಲ್ಲಿ ಒಟಾಯಿಸಿಕೊಳ್ಳುತ್ತಾರೆ. ಬಿಲ್ಲು, ದಾಖಲಾತಿ ಮುಂತಾದ ಔಪಚಾರಿಕತೆಗಳು, ಪಾವತಿಯನ್ನು ಅನುಸರಿಸುವುದು ಇಲ್ಲಿ ಸಂಪ್ರದಾಯವೇ ಆಗಿದೆ. ಕಳೆದ ಹಲವು ವರ್ಷಗಳಿಂದ ನಿಮ್ಮ ಸಂಸ್ಥೆ ನನ್ನೊಡನೆ ವ್ಯವಹರಿಸಿದೆ. ಅಲ್ಲೆಲ್ಲೂ ನಾನು ವಿಳಂಬಿಸಿದ, ಸತಾಯಿಸಿದ, ವಂಚಿಸಿದ ಸಂದರ್ಭಗಳಿಲ್ಲ, ಗಮನಿಸಿದ್ದೀರಾ? ಪ್ರತಿ ಸಲವೂ ನನ್ನ ಹಣ ತೊಡಗಿರುವ ಮಾಲಿನಲ್ಲಿ ನೀವು ನಿಮಗೆ ಬೇಕಾದವನ್ನು ಮಾತ್ರ ಆರಿಸಿ ನಿಮ್ಮದೇ ಅನುಕೂಲ ಮತ್ತು ಸಮಯದಲ್ಲಿ ಪಾವತಿ ಕೊಡುತ್ತಾ ಬಂದಿದ್ದೀರಿ. ವಾಸ್ತವದಲ್ಲಿ ನಾನು ಪುಸ್ತಕ ಕೊಡುವವನು, ನೀವು ಹಣ ಕೊಡುವವರು, ಅಂದರೆ ನಾವು ಸಾಮಾನ್ಯ ಯೋಗ್ಯತೆಯವರು. ಇಲ್ಲಿ ಯಾರು ನಿಧಾನಿಸಿದರೂ ಅದು ಇನ್ನೊಬ್ಬರ ಔದಾರ್ಯದಲ್ಲಿ ಎನ್ನುವುದು ಸ್ಪಷ್ಟ. ನಿಮ್ಮವರು ಬಂದಾಗಲೆಲ್ಲ ನನ್ನ ಮಿತಿಯಲ್ಲಿ ನಾನು ಎಲ್ಲ ಪುಸ್ತಕಗಳನ್ನು ಪ್ರದರ್ಶಿಸಿದ್ದೇನೆ. ನಿಮ್ಮವರ ಸೂಚನೆಗಳನ್ನು ಕೂಡಲೇ ಪಾಲಿಸಿದ್ದೇನೆ. ಪಟ್ಟಿ ಮಾಡಿಕೊಟ್ಟು ವಾರಗಟ್ಟಲೆ ಅವುಗಳನ್ನು ಪ್ರತ್ಯೇಕ ತೆಗೆದಿಟ್ಟು ನಿಮ್ಮ ಕಚೇರಿ ಸಹಾಯಕ ಬಂದು ಕೇಳಿದ ಕೂಡಲೇ ಬಿಲ್ಲು ಮಾಡಿ ಕೊಟ್ಟಿದ್ದೇನೆ. ಮತ್ತೆ ಸಹನೆಯಿಂದ ದಿನಗಳೆಣಿಸಿ ಎಷ್ಟೋ ಬಾರಿ ನೆನಪು ಹುಟ್ಟಿಸಿ ಪಾವತಿ ಪಡೆಯುತ್ತಾ ಬಂದಿದ್ದೇನೆ. ನನ್ನ ಔದಾರ್ಯದ ದುರುಪಯೋಗ ಈ ಬಾರಿ ಹೆಚ್ಚಾದ್ದರಿಂದ ಬಿಗಿ ನಿಲುವು ತಳೆಯಬೇಕಾಯಿತು. ಅಲ್ಲೂ ಪುಸ್ತಕ ಕೊಡುವುದನ್ನು, ನಿಮ್ಮ ಆಯ್ಕೆಯನ್ನು ನಾನು ನಿರಾಕರಿಸಿಲ್ಲ. ಕಳೆದ ಬಾರಿಯೇ ನನ್ನ ಈ ಬಿಗಿ ನೀತಿಗೆ ನೀವು ಒಳದಾರಿ ಹಿಡಿದದ್ದು ನನ್ನ ಅರಿವಿಗೆ ಬಂದಿದೆ. ಆಗ ನಿಮ್ಮ ಅಧ್ಯಾಪಕರು ನನ್ನಲ್ಲಾರಿಸಿದ ಪುಸ್ತಕಗಳನ್ನು ಇನ್ನೊಂದೇ ಪುಸ್ತಕ ಮಾರಾಟ ಸಂಸ್ಥೆ ಸಾಹಿತ್ಯ ಕೇಂದ್ರದ ಮೂಲಕ ತರಿಸಿಕೊಂಡಿದ್ದೀರಿ. ಆ ಅವಕಾಶ ಈಗಲೂ ನಿಮಗೆ ಮುಕ್ತವಿದೆ. ಈಗ ನಾನು ಸಕಾರಣ ನಿರಾಕರಿಸಿದ್ದು ಕಡ ಸೌಲಭ್ಯವನ್ನು ಮಾತ್ರ. ನಗದೋ ಚೆಕ್ಕೋ ತಂದರೆ ಈಗಲೂ ನಿಮಗೆ ಬೇಕಾದವನ್ನು ಕೂಡಲೇ ಬಿಲ್ಲು ಮಾಡಿಸಿಕೊಂಡು ಒಯ್ಯಬಹುದು ಎಂದೇ ಹೇಳಿದ್ದೇನೆ. ಪುಸ್ತಕ ಒಯ್ಯಲು ಬಂದಿದ್ದ ನಿಮ್ಮ ಪ್ರತಿನಿಧಿಯಲ್ಲಿ ನನ್ನ ನಿರಾಕರಣವನ್ನು ಹೇಳಿದ ಮೇಲೂ ನಿಮ್ಮ ಹಿಂದಿ ಪುಸ್ತಕ ಬೇಡಿಕೆ ಅಂಚೆಯಲ್ಲಿ ಬಂತು. ಅದರಲ್ಲೂ ನನಗೆ ಸರಬರಾಜಿಗೆ 1 ವಾರದ ಅವಧಿ ಕೊಡುವ ಧಾರಾಳತನ ನಿಮ್ಮದು. ಅದಕ್ಕೂ ಹೆಚ್ಚಿಗೆ ಮತ್ತೆ ನಿಮಗೆ 15 ದಿನ ನಿಧಾನಿಸಲು ಅವಕಾಶ ಮಾಡಿಕೊಂಡದ್ದು. ಸ್ವಾಮಿ, ಬರವಣಿಗೆ ಮನುಷ್ಯನನ್ನು ಖಚಿತಗೊಳಿಸುತ್ತದೆ ಎಂದನೊಬ್ಬ ಮೇಧಾವಿ. ಹಾಗಾಗಿ ಮೊದಲು ನಿಮ್ಮ ಅಧ್ಯಾಪಕರುಗಳ ಮೂಲಕ, ಮತ್ತೆ ನಿಮ್ಮ ದೂತನ ಮೂಲಕ ಬಾಯ್ದರೆ ಹೇಳಿ ಕಳಿಸಿದ್ದನ್ನು ದೂರವಾಣಿಯಲ್ಲಿ ಮುಖ್ಯೋಪಾಧ್ಯಾಯರು ವಿಚಾರಿಸಿದಾಗ ಖಚಿತಪಡಿಸಿದ್ದೆ. ಅನಂತರವೂ ಹಿಂದಿ ಪುಸ್ತಕಗಳಿಗೆ ನಿಮ್ಮ ಅಂಚೆ ಆದೇಶ ಬಂದ ಮೇಲೆ ನಮ್ಮೆರಡೂ ಸಂಸ್ಥೆಗಳ ಸಂಬಂಧ ಸ್ಪಷ್ಟನೆಗಾಗಿ ನಾನು ಯೋಚಿಸಿಯೇ ಅಷ್ಟುದ್ದ ಬರೆದೆ. ನೀವು ವಿಚಾರವನ್ನು ಗೌರವಿಸಿ ನಡೆದಿರೆಂಬ ವಿಶ್ವಾಸ ನನ್ನದಿತ್ತು. ನನ್ನ ಲೆಕ್ಕದಲ್ಲಿ ಇನ್ನೂ ತಡವಾಗಿಲ್ಲ. ನಿಮ್ಮ ಪತ್ರ ಲೇಖನ ಕೇವಲ ಮುಖ ಉಳಿಸಿಕೊಳ್ಳುವ ತಂತ್ರವಾಗಿ ಕಾಣುತ್ತಿದೆ. ಅದರಲ್ಲೂ 2 ತಿಂಗಳ ಹಿಂದೆ ನಿಮ್ಮವರೇ ಆಯ್ದಿಟ್ಟ ಪುಸ್ತಕ ಒಯ್ಯಲು ಆದ ಅನನುಕೂಲ ಏನೆಂದು ವಿವರಿಸಬಹುದಿತ್ತಲ್ಲ. ಆಡಳಿತದವರಿಗೆ ವಿಷಯ ತಜ್ಞರು ಆರಿಸಿದ ಪುಸ್ತಕಗಳ ಪಟ್ಟಿ ನೋಡುವ ಕ್ರಮ ಜವಾಬ್ದಾರಿಯುತ ನಾಗರಿಕ ಸಮಾಜದಲ್ಲಿ ಎಲ್ಲೂ ಬರುವುದಿಲ್ಲ, ಗೊತ್ತೇ? ಮಿಲಿಟರಿ ಆಡಳಿತದಲ್ಲೋ ರಾಷ್ಟ್ರೀಯ ಭದ್ರತೆಯ ಪ್ರಶ್ನೆ ಬರುವಲ್ಲೋ ಇಂಥವನ್ನು ಕೇಳಿದ್ದೇನೆ. ಮತ್ತು ನನ್ನ ಹಣಕಾಸಿನ ವಿಲೇವಾರಿ ಹೇಗಾಗಬೇಕೆಂದು ಇನ್ನೊಬ್ಬರಿಂದ ಪಾಠ ಹೇಳಿಸಿಕೊಳ್ಳಲು ಮಾಡಿದ ಪ್ರಯತ್ನವಂತೂ ಇದು ಖಂಡಿತ ಅಲ್ಲ. ವೈಯಕ್ತಿಕ ಮಾನ ಅಪಮಾನಗಳ ನೆಪ ಹಿಡಿದು ಸಂಸ್ಥೆಗಳ ಹಿತಕ್ಕೆ ನಷ್ಟ ಬಾರದಿರಲಿ ಎಂಬುದಷ್ಟೇ ನನ್ನ ಆಶಯ. ನಾನು ಸ್ನಾತಕೋತ್ತರ ಪದವಿ ಮುಗಿಸಿದ ಮೇಲೆ ಬಯಸಿ ಪುಸ್ತಕ ವ್ಯಾಪಾರಿಯಾದದ್ದು ಕೇವಲ ಹೊಟ್ಟೆ ಹೊರೆಯುವ ಉದ್ದೇಶದಿಂದ ಅಲ್ಲ, ತಾಪೆದಾರಿಯಿಂದ ದೂರವಿರಬೇಕು ಎಂಬ ಸ್ವತಂತ್ರ ಮನೋಭಾವದ ಜೊತೆಗೆ ಗೌರವಯುತ ಜೀವನ ಯಾಪನೆಯೊಡನೆ ಸಮಾಜಕ್ಕೆ ಮೌಲಿಕವಾದದ್ದು ಏನಾದರೂ ಕೊಡಬೇಕು ಎಂಬ ಅಂತರ್ಯವೂ ಇತ್ತು. ಹಾಗಾಗಿ ನೀವು ಗಮನಿಸಿರಬಹುದು, ಅನ್ಯ ವ್ಯಾಪಾರಿಗಳಂತೆ ನಾನು ನಿಮ್ಮ ಅಥವಾ ಇನ್ಯಾವುದೇ ಸಂಸ್ಥೆ ಅಥವಾ ವ್ಯಕ್ತಿಯ ಬಳಿ ವ್ಯಾಪಾರಕ್ಕೆ ಯಾಚನೆ ನಡೆಸಿ ಹೋದದ್ದಿಲ್ಲ. ನನ್ನ ಮಿತಿಗೆ ನಿಲುಕಿದಷ್ಟು ಒಳ್ಳೆಯ ಪುಸ್ತಕಗಳನ್ನು ನೆರಹಿ ಬಯಸಿ ಬಂದವರೊಡನೆ ಪರಸ್ಪರ ಗೌರವಕ್ಕೆ ಕುಂದುಂಟಾಗದಂತೆ ವ್ಯವಹಾರ ನಡೆಸಿದ್ದೇನೆ, ಮುಂದೆಯೂ ನಡೆಸುವವನಿದ್ದೇನೆ. ಅಷ್ಟನ್ನೊಪ್ಪಿ ನೀವು ನಿಮ್ಮ ಸಂಸ್ಥೆಯೂ ಸಂಬಂಧ ಮುಂದುವರಿಸಿದರೆ ಸಂತೋಷ, ಬಾರದಿದ್ದರೆ ನನ್ನ ಸಂತೋಷದ ಚಷಕದಲ್ಲಿ ಅಷ್ಟು ಕೊರತೆ ಸದಾ ಉಳಿಯುತ್ತದೆ. ಆತ್ಮವಿಮರ್ಶೆಗೆ ಅನುವು ಮಾಡಿಕೊಟ್ಟದ್ದಕ್ಕೆ ಕೃತಜ್ಞತೆಗಳು. ಇಂದಿನ ಮಾತು. ಅಂದು ಮತ್ತೆ ಅವರಿಂದೇನೂ ಬರಲಿಲ್ಲ, ಆದರೆ ಸ್ವಲ್ಪ ಸಮಯದಲ್ಲಿ NMPT ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಸದಸ್ಯರು ಬದಲಿದರು. ಆಗ ಪುಸ್ತಕಗಳ ನಿಜ ಒಲವಿನ ಜಯಲಕ್ಷ್ಮಿ ಕಾರಂತ ಮುಂತಾದ ಅಲ್ಲಿನ ಶಿಕ್ಷಕ ಬಳಗದ ಒತ್ತಾಯಕ್ಕೆ ಮತ್ತೆ ಶಾಲಾ ಗ್ರಂಥಾಲಯ ಪುಸ್ತಕಗಳಿಗೆ ನನ್ನಲ್ಲಿಗೆ ಬರುತ್ತಿದ್ದಾರೆ, ಪಾವತಿ ಕೊಟ್ಟು ಪುಸ್ತಕ ಒಯ್ಯುವುದನ್ನು ರೂಢಿಸಿಕೊಂಡಿದ್ದಾರೆ. ಆದರ್ಶ ವಿದ್ಯಾಸಂಸ್ಥೆ ಹೀಗೂ ಇರಬೇಡವೇ? ಪಲಿಮಾರಿನ ಪದವಿ ಪೂರ್ವ ಕಾಲೇಜು ನನ್ನಿಂದ ಪುಸ್ತಕಗಳನ್ನು ಕಡಪಟ್ಟಿಯೊಡನೆ ಖರೀದಿಸಿತು. ಒಂದು ತಿಂಗಳ ಬಳಿಕ ಅವರು ನನ್ನ ಬಿಲ್ಲಿನ ನಿವ್ವಳ ಮೊತ್ತದಲ್ಲಿ ಬ್ಯಾಂಕ್ ಡ್ರಾಫ್ಟ್ ಬಾಬ್ತು ವೆಚ್ಚ ಎಂದು ನಮೂದಿಸಿ ರೂಪಾಯಿ 12 ಕಳೆದು ಕಳಿಸಿದ್ದರು. ಅದಕ್ಕೆ ರಸೀದಿಯೊಡನೆ ನಾನು ಹೀಗೊಂದು ಪತ್ರ ಬರೆದೆ: ನನ್ನ ಬಿಲ್ಲಿನ ಪೂರ್ಣ ಪಾವತಿ ಎಂಬಂತೆ ನೀವು ಕಳಿಸಿದ ಡ್ರಾಫ್ಟ್ ಮುಟ್ಟಿದೆ, ಅದರಲ್ಲಿ ಡ್ರಾಫ್ಟ್ ವೆಚ್ಚ ನೀವು ವಜಾ ಮಾಡಿರುವುದು ಸರಿಯಲ್ಲ, ಹಾಗಾಗಿ ಆಂಶಿಕ ಪಾವತಿ ರಸೀದಿ ಕಳಿಸುತ್ತಿದ್ದೇನೆ, ದಯವಿಟ್ಟು ಕೆಳ ಒಕ್ಕಣೆ ಗಮನವಿಟ್ಟು ಓದಿ. ಕೊಳ್ಳುಗರಿಗೆ ಸದಾ ಒದಗುವಂತೆ ನನ್ನದೇ ವೆಚ್ಚದಲ್ಲಿ ಪುಸ್ತಕ ಸೇರಿಸಿ ಸಾರ್ವಜನಿಕ ಅನುಕೂಲದ ಸ್ಥಳ ಮತ್ತು ಸಮಯದಲ್ಲಿ ಅವನ್ನು ಪ್ರದರ್ಶಿಸಿ ಕುಳಿತಿರುವವನು ನಾನು. ಅಲ್ಲಿಗೆ ನಿಮ್ಮ ಇಷ್ಟದಲ್ಲೇ ನೀವು ಬಂದು ನಿಮ್ಮ ಇಚ್ಛೆಯಂತೆ ಪುಸ್ತಕ ಆರಿಸಿದಿರಿ, ಆದರೆ ಅವನ್ನು ವಿದ್ಯಾಸಂಸ್ಥೆಯ ಗೌರವಕ್ಕೆ ತಕ್ಕಂತೆ ರಿಯಾಯಿತಿ ದರದಲ್ಲಿ ಮತ್ತು ಸಾಲದಲ್ಲಿ ಬಿಲ್ ಮಾಡಿ ಕಟ್ಟು ಕಟ್ಟಿ ಲಾರಿ ತುಂಬಿ ಸಾಗಣೆ ವೆಚ್ಚವನ್ನು ಭರಿಸಿ ಕಳಿಸಿಕೊಟ್ಟದ್ದಲ್ಲದೆ ಪಾವತಿಗಾಗಿ ಅನಿರ್ದಿಷ್ಟ ಕಾಲ ಕಾದು ಕುಳಿತವನು ನಾನು. ಇಷ್ಟರ ಕೊನೆಯಲ್ಲಿ ಬಿಲ್ ನಮೂದಿಸಿದ ಮೊತ್ತವನ್ನು ಆದಷ್ಟು ಬೇಗನೆ ಮತ್ತು ಪೂರ್ತಿ ತಲುಪಿಸುವ ಜವಾಬ್ದಾರಿ ನಿಮ್ಮದಾಗಬೇಕಿತ್ತು, ಬದಲು ಬ್ಯಾಂಕ್ ವೆಚ್ಚವನ್ನು ನೀವು ನನ್ನದೇ ಮೊತ್ತದಲ್ಲಿ ವಜಾ ಮಾಡಿದ್ದು ಅನ್ಯಾಯ. ಈ ಧೋರಣೆ ಮುಂದುವರಿದರೆ ನಾಳೆ ಲಾರಿ ಆಫೀಸಿನಿಂದ ಕಾಲೇಜಿಗೆ ತರಿಸಿಕೊಂಡ ಆಟೋ ವೆಚ್ಚ, ಡ್ರಾಫ್ಟ್ ರವಾನೆ ಮಾಡಲು ನೋಂದಾಯಿತ ಅಂಚೆ ವೆಚ್ಚವನ್ನು ನನ್ನ ಮೇಲೆ ಹೇರುವುದು ಅಸಾಧ್ಯವೇನಲ್ಲ. ಆದಾಯ ವೆಚ್ಚಗಳ ಲೆಕ್ಕಾಚಾರದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಹೀಗೆ ವಿವೇಚನೆ ಇಲ್ಲದೆ ವರ್ತಿಸುವುದು ಬರಿಯ ಒಂದು ವ್ಯಾಪಾರಿ ಸಮುದಾಯಕ್ಕೆ ಎಸಗುವ ಅನ್ಯಾಯ ಮಾತ್ರವಲ್ಲ, ವಿದ್ಯಾರ್ಥಿ ವರ್ಗಕ್ಕೂ ಅಂದರೆ ಭವಿಷ್ಯದ ಪ್ರಜೆಗಳಿಗೂ ಹಾಕುವ ಕೆಟ್ಟ ಆದರ್ಶ. ಅದು ಹೇಗೆ ಎಂದರೆ, ಯಾವುದೇ ಪಕ್ವ ಮನಸ್ಸು ವಿದ್ಯೆಗೆ ಪರಮ ಗೌರವ ಕೊಡುತ್ತದೆ ನಿಜ, ಆದರೆ ವಿದ್ಯೆ ಕೇವಲ ಪಾಠಪಟ್ಟಿ ನಿರ್ವಹಣೆ ಮಾತ್ರ ಎಂಬ ನೆಲೆಯಲ್ಲಿ ಯೋಚಿಸಿ ವರ್ತಿಸುವ ಸಂಸ್ಥೆಗಳು ಲೋಕವಿದ್ಯೆಯನ್ನು ಮರೆತ ಶಾಪಕ್ಕೆ ಪಕ್ಕಾಗುತ್ತವೆ. ಅಂತಲ್ಲಿ ವಿದ್ಯಾರ್ಥಿಗಳು ಜ್ಞಾನ ಸಂಪಾದನೆಯ ಗುರಿಯನ್ನು ಮರೆತು ಪದವಿ ಮೋಹಿಸುತ್ತಾರೆ, ಹೊರಗೆ ಬಂದಾಗ ಸ್ವಾರ್ಥ ನೋಡುತ್ತಾರೆ. ತಾವು ಕಲಿತ ಸಂಸ್ಥೆಯ ಬಗ್ಗೆ ಗೌರವ ಪ್ರೀತಿ ಎಂದೂ ಅವರಲ್ಲಿ ಬಾರವು. ಕಾಸೆಸೆದು ಮಾಲನ್ನು ಯುವ ಸಂತೆಯಂತಾಗಬಾರದು ಕಾಲೇಜು, ಇದರ ಕೊಡು ಕೊಳು ಎರಡಕ್ಕೂ ಅರ್ಥ ಇರಲೇಬೇಕು. ಇದನ್ನು ಮನಗಂಡು ನೀವು ರೂಪಾಯಿ 12 ಕೂಡಲೇ ಕಳುಹಿಸಿಕೊಡುವಿರಾಗಿ ನಂಬಿದ್ದೇನೆ. ಪ್ರಾಂಶುಪಾಲರ ಕ್ಷಮಾಪತ್ರದೊಡನೆ ಮುಂದಿನ ಖರೀದಿ ಪಾವತಿಯೊಡನೆ ಇದನ್ನು ಸರಿಪಡಿಸಿಕೊಡುವ ಆಶ್ವಾಸನೆ ಬಂತು. ಮುಂದೆ ಹಾಗೆ ಮಾಡಿದರು. ಅನಿಯತವಾಗಿ ಮುಂದುವರಿಯಲಿದೆ.